ಪದ್ಯ 30. ದುರತಿಕ್ರಮ, ಯಾರಿಂದಲೂ ಇವನನ್ನು ಮೀರೋದು ಸಾಧ್ಯ ಇಲ್ಲ ಅನ್ನೋದನ್ನು ತಿಳಿಸ್ತಾರೆ. ಚಕ್ರ ಶಂಖ ಗದಾಬ್ಜದರ ದುರತಿಕ್ರಮ ದುರಾವಾಸ ವಿಧಿ ಶಿವ ಶಕ್ರ ಸೂರ್ಯಾದ್ಯಮರ ಪೂಜ್ಯ ಪದಾಬ್ಜ ನಿರ್ಲಜ್ಜ ಶುಕ್ರ ಶಿಷ್ಯನ ಅಶ್ವಮೇಧ ಪ್ರಕ್ರಿಯವ ಕೆಡಿಸಿ ಅಬ್ಜಾಂಡವ ಅತಿಕ್ರಮಿಸಿ ಜಾಹ್ನವಿಯ ಪಡೆದ ತ್ರಿವಿಕ್ರಮ ಅಯನು. ಪರಮಾತ್ಮ ಶಂಖ ಚಕ್ರ ಗದಾ ಅಬ್ಜದರ ಚಕ್ರವನ್ನು ಧಾರಣೆ ಮಾಡಿಯಾನೆ ಸುದರ್ಶನ ಚಕ್ರವನ್ನು ಪರಮಾತ್ಮ. ಆ ಚಕ್ರವನ್ನು ನಾವು ಪ್ರಾರ್ಥನೆ ಮಾಡಬೇಕು. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ಮಾರ್ಗಂ ಪ್ರದರ್ಶಯ. ಅಜ್ಞಾನ ಅಂಧಕಾರವನ್ನು ನಿವಾರಣೆ ಮಾಡಿ ಪರಮಾತ್ಮನನ್ನು ಹೊಂದುವ ಮಾರ್ಗವನ್ನು ನನಗೆ ಪ್ರದರ್ಶಯ ತೋರು, ಕರ್ಮ ವಿಮೋಚನೆಯನ್ನು ಮಾಡು. ಪರಮಾತ್ಮನ ಪ್ರಾಪ್ತಿಯ ಮಾರ್ಗವನ್ನು ತೋರು ಚಕ್ರ. ನಾನು ಅಜ್ಞಾನಿ, ಮುದ್ರಾಧಾರಣ ಮಂತ್ರ ಇದು. ವಿಷ್ಣುವಿನ ಆಯುಧಗಳು ಮೋಕ್ಷ ಮಾರ್ಗವನ್ನು ತೋರುವ ಮೂಲಕ ಕರ್ಮ ವಿಮೋಚನವನ್ನು ಮಾಡುತ್ತೆ. ಅದರಿಂದ ಆ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. ಇಂಥ ಪರಮಾತ್ಮ ದುರತಿಕ್ರಮ ದುರಾವಾಸ, ಇದು ವಿಷ್ಣು ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಶಬ್ದ. ಸಮಾವರ್ತೋ ನಿವೃತ್ತಾತ್ಮ ದುರ್ಜಯೋ ದುರತಿಕ್ರಮ ದುರ್ಲಮೋ ದುರ್ಗಮೋ ದುರ್ಗೋ ದುರಾವಾಸೋ ದುರಾರಿಹ. ಪರಮಾತ್ಮನನ್ನು ವಿಷ್ಣು ಸಹಸ್ರನಾಮ, ಆ ಎಲ್ಲ ಶಬ್ದಗಳು ಸಾವಿರ ನಾಮಗಳು ಕೂಡ ಪರಮಾತ್ಮನನ್ನೇ ಹೇಳ್ತಾ ಇದೆ. ಪರಮಾತ್ಮನ ನಾಮಗಳೆಲ್ಲವೂ ಕೂಡ ಗುಣವಾಚಕ. ಇಲ್ಲಿ ದುರ್ಜಯ ಪರಮಾತ್ಮನನ್ನು ಬೃಹತಿ ಮಂತ್ರಕ್ಕೆ ಅನುಗುಣವಾಗಿ ಆ ವಿಷ್ಣು ಸಹಸ್ರನಾಮದ ಶಬ್ದಗಳನ್ನು ಅರ್ಥ ಮಾಡ್ತಾರೆ. ಗೋ ಸಂರಕ್ಷಣೆ ಮಾಡೋದರಲ್ಲಿ ನಿನಗೆ ಅಡ್ಡಿ ಮಾಡ್ತಕ್ಕಂಥವ್ರು ಜಗತ್ತಿನಲ್ಲಿ ಯಾರೂ ಇಲ್ಲ. ಗೋಕುಲವನ್ನು ನೀನು ಹೇಗೆ ಗೋವುಗಳಿಂದ ತುಂಬಿಸ್ತೀವೋ ಹಾಗೆ ನಿನ್ನನ್ನು ನಾವು ಪ್ರಶಂಸನೆಗಳಿಂದ ತುಂಬಿಸ್ತೀವಿ. ಸ್ತೋತ್ರ ಮಾಡ್ತಕ್ಕಂಥ ನಮಗೆ ಅಭೀಷ್ಟ ನೀಡಲಿಕ್ಕೆ ಮನಸ್ಸು ಮಾಡುವಂಥ ಬೃಹತಿ ಮಂತ್ರ ಅರ್ಥವನ್ನು ಹೇಳುತ್ತೆ. ಆದ್ದರಿಂದ ಯಾವ ವಿಷಯದಲ್ಲೂ ಕೂಡ ಅತಿಕ್ರಮಿಸೋದಕ್ಕೆ ಆಗೋದಿಲ್ಲ ನಿನ್ನನ್ನು ಅನ್ನೋದನ್ನು ದುರತಿಕ್ರಮ ಅನ್ನೋ ಶಬ್ದದಿಂದ ತಿಳಿಸ್ತಾರೆ. ಯೋಗ್ಯ ಜೀವನಿಗೆ ಕರ್ಮ ವಿಮೋಚನೆ ಮಾಡಲಿಕ್ಕೆ ನೀನು ಮನಸ್ಸು ಮಾಡಬೇಕು. ಅದನ್ನು ತಡೀಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದ್ದರಿಂದಲೂ ನೀನು ದುರತಿಕ್ರಮ ಶಬ್ದದಿಂದ ವಾಚ್ಯನಾಗಿದೆಯಾ. ನಮ್ಮ ಆಸೆ ಆಕಾಂಕ್ಷೆ ನಮ್ಮ ಸ್ವರೂಪ ಯೋಗ್ಯತೆಯಂತೆ ಕರ್ಮ ಎಲ್ಲವೂ ಕೂಡ ನಿನ್ನಿಂದನೇ ಆಗಬೇಕಾದಂಥದ್ದು. ನೀನಿಲ್ಲದೆ ಏನೂ ಕೂಡ ಜಗತ್ತಿನಲ್ಲಿ ನಡೆಯೋದಿಲ್ಲ. ಆದ್ದರಿಂದ ನಮ್ಮ ಸ್ತೋತ್ರಗಳಿಗೆ ಒಲಿದು ನೀನೇ ಅನುಗ್ರಹ ಮಾಡಿ ನಮಗೆ ಅಭೀಷ್ಟವನ್ನು ನೀಡು. ಇನ್ಯಾರನ್ನು ನಾವು ಬೇಡೋದಿಲ್ಲ ಅಂತ ಈ ರೀತಿಯಾಗಿ ಬೃಹತಿ ಮಂತ್ರ ಅರ್ಥವನ್ನು ಹೇಳ್ತಾರೆ. ಇಂತಹ ಪರಮಾತ್ಮನನ್ನು ಸುಲಭವಾಗಿ ಒಲಿಯೋದಿಲ್ಲ. ಜ್ಞಾನ ಭಕ್ತಿ ಅನುಸಂಧಾನ ಸಹಿತವಾಗಿ ಸ್ತೋತ್ರವನ್ನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಸ್ತೋತ್ರ ಮಾಡಿ ಭಗವಂತನನ್ನು ಒಲಿಸ್ಕೋಬೇಕು. ಆದರೂ ನಾವು ಅವನನ್ನೇ ಒಲಿಸ್ಕೋತೀವಿ, ಅನ್ಯರನ್ನು ನಾವು ಸರ್ವೋತ್ತಮತ್ವೇನ ಸ್ತುತಿ ಮಾಡೋದಿಲ್ಲ. ಆದ್ದರಿಂದ ದುರಾವಾಸ ಅನ್ನೋ ಶಬ್ದದ ಅರ್ಥವನ್ನು ಹೇಳ್ತಾರೆ. ಆದ್ದರಿಂದ ಅನ್ಯದೇವತೆಗಳನ್ನು ಆರಾಧನೆ ಮಾಡಿ ಫಲ ಇಲ್ಲ ಅಂದರೆ ಅನ್ಯದೇವತೆಗಳನ್ನು ಸರ್ವೋತ್ತಮತ್ವೇನ ಆರಾಧನೆ ಮಾಡೋದಿಲ್ಲ ಅಂತಷ್ಟೇ. ಅನ್ಯದೇವತೆಗಳನ್ನು ಸರ್ವೋತ್ತಮತ್ವೇನ ಆರಾಧನೆ ಒಂದು ವೇಳೆ ಮಾಡಿದ್ರೆ ಅದು ಅಸದುಪಾಸನೆ ಆಗುತ್ತೆ. ಸಮೀಚೀನವಾಗಿರ್ತಕ್ಕಂಥ ಉಪಾಸನೆ ಅಂತ ಕರೆಸ್ಕೊಳ್ಳೋದು ಇಲ್ಲ. ಕರ್ಮ ವಿಮೋಚನವೂ ಕೂಡ ಸಾಧ್ಯ ಇಲ್ಲ. ಆ ಅನ್ಯದೇವತೆಗಳಿಂದ ಕರ್ಮ ವಿಮೋಚನೆ ಅನ್ನೋದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರೆಲ್ಲರೂ ಅಸ್ವತಂತ್ರರು, ಭಗವಂತ ಒಬ್ಬನೇ ಸ್ವತಂತ್ರ. ಅನ್ಯ ದೇವತೆಗಳನ್ನು ಪರಮಾತ್ಮನ ಪರಿವಾರ ದೇವತೆಗಳು ಅಂತ ಉಪಾಸನೆ ಮಾಡಿ ಭಗವಂತನನ್ನು ಸರ್ವೋತ್ತಮ ಅಂತ ಉಪಾಸನೆ ಮಾಡಿದರೆ ಮಾತ್ರ ಕರ್ಮವಿಮೋಚನೆ ಅನ್ನೋದು ಸಾಧ್ಯ. ಹಂಗಾರೆ ನಿನ್ನನ್ನು ಯಾರ್ಯಾರು ಸ್ತೋತ್ರಾದಿಗಳನ್ನು ಪೂಜೆ ಮಾಡಿದ್ದಾರೆ ಅಂತ ಕೇಳಿದ್ರೆ ವಿಧಿ ಶಿವ ಶಕ್ರ ಸೂರ್ಯ ದೇವರ ಪೂಜ್ಯ ಪದಾಬ್ಜ ಬ್ರಹ್ಮ ರುದ್ರ ಇಂದ್ರ ಸೂರ್ಯ ಮೊದಲಾಗಿರ್ತಕ್ಕಂಥ ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ಕರ್ಮ ವಿಮೋಚನೆಗಾಗಿ ಭಗವಂತ ನಿನ್ನ ಪಾದಕಮಲಗಳನ್ನೇ ಅವರೂ ಎಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂದಮೇಲೆ ಮೋಕ್ಷವನ್ನು ಅಪೇಕ್ಷೆ ಮಾಡ್ತಕ್ಕಂಥ ಮುಮುಕ್ಷುಗಳು ಅನ್ಯ ದೇವತೆಗಳನ್ನು ಭಜನೆ ಮಾಡಿದರೆ ಸ್ತೋತ್ರಾದಿಗಳನ್ನು ಮಾಡಿದರೆ ಫಲ ಇಲ್ಲ. ಯಾಕೆಂದರೆ ಅವರೇ ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಆದಮೇಲೆ ನಾವು ಅವರನ್ನು ಸ್ತೋತ್ರ ಮಾಡಿ ಉಪಯೋಗಿಲ್ಲ. ಸ್ತೋತ್ರ ಮಾಡಬಾರ್ದು ಅಂತ ನಿಷೇಧ ಹೇಳಿದ್ದಲ್ಲ, ಸರ್ವೋತ್ತಮತ್ವೇನ ಸ್ವತಂತ್ರತ್ವೇನ ಮೋಕ್ಷವನ್ನು ಕೊಡೋದು ಅಂತಾದರೆ ಪರಮಾತ್ಮನೇ. ಮೋಕ್ಷಮಿಚ್ಛೆ ಜನಾರ್ದನಾಥ. ಬೇರೆ ಎಲ್ಲ ದೇವತೆಗಳು ಆರೋಗ್ಯಂ ಭಾಸ್ಕರಾದಿಚ್ಛೆ, ಆರೋಗ್ಯ ಬೇಕು ಅಂದರೆ ಸೂರ್ಯನನ್ನು ಉಪಾಸನೆ ಮಾಡೋದು. ಧನಮಿಚ್ಛೆ ತುಥಾಶನಾಥ್, ಧನ ಸಂಪತ್ತು ಬೇಕು ಅಂದರೆ ಅಗ್ನಿಯನ್ನು ಉಪಾಸನೆ ಮಾಡೋದು. ಆಮೇಲೆ ಜ್ಞಾನ ಮಹೇಶ್ವರ ಅಧಿಚೇತ್, ಜ್ಞಾನ ಬೇಕು ಅಂತಾದರೆ ರುದ್ರದೇವರನ್ನು, ಮೋಕ್ಷೋಪಯೋಗಿ ಜ್ಞಾನ, ಮೋಕ್ಷ ಸಾಧಕವಾಗಿರ್ತಕ್ಕಂಥ ಜ್ಞಾನಕ್ಕಾಗಿ ರುದ್ರದೇವರ ಉಪಾಸನೆ. ಆದರೆ ಮೋಕ್ಷಮಿಚ್ಛೇ ಜನಾರ್ದನ, ಮೋಕ್ಷವನ್ನು ಸರ್ವತಂತ್ರ ಸ್ವತಂತ್ರತ್ವೇನ ಕೊಡತಕ್ಕಂಥವನು ಪರಮಾತ್ಮ ನೀನೇ. ಆದ್ದರಿಂದ ವಿಧಿಯಿಂದ ಚತುರ್ಮುಖ ಬ್ರಹ್ಮದೇವರು, ರುದ್ರದೇವರು, ಶಕ್ರ ಅಂದರೆ ಇಂದ್ರ, ಸೂರ್ಯ ಮೊದಲಾಗಿರ್ತಕ್ಕಂಥ ಎಲ್ಲ ದೇವತೆಗಳು ಅವರವರ ಸಂಸಾರ ಬಂಧನದ ಪರಿಹಾರಕ್ಕಾಗಿ, ಮೋಕ್ಷ ಪ್ರಾಪ್ತಿಗಾಗಿ ನಿನ್ನನ್ನೇ ಉಪಾಸನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರನ್ನು ನಾವು ಉಪಾಸನೆ ಮಾಡಿದರೆ, ಸರ್ವೋತ್ತಮತ್ವೇನಾಗಲಿ ಅಥವಾ ಮೋಕ್ಷ ಪ್ರಾಪ್ತಿಗಾಗಲಿ ಉಪಾಸನೆಯನ್ನು ಮಾಡಿದರೆ ಮಹಾಪುರುಷಾರ್ಥ ಅನ್ನುವಂತಹ ಮೋಕ್ಷ ಸಿಗೋದು ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಗೀತೆಯಲ್ಲಿ ನೀನೇ ತಿಳಿಸಿದೆಯಾ, ಅಂತವತ್ತು ಫಲಂ ತೇಷಾಂ ತದ್ಭವತ್ ಎಲ್ಪ ಮೇಧಸಾಂ ದೇವಾನ್ ದೇವ ಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪೀನ್. ಅನ್ಯ ದೇವತೆಯನ್ನು ಆರಾಧನೆ ಮಾಡ್ತಕ್ಕಂಥ ಸಾಧಕರು ಅಲ್ಪದ ಸುಖ ಅಪೇಕ್ಷೆಯಿಂದ ಅವ್ರನ್ನ ಉಪಾಸನೆ ಮಾಡ್ತಾರೆ, ಅವರಿಗೆ ಅಲ್ಪ ಫಲವೇ ದೊರಕೋದು. ಯಾಕಂದರೆ ಅಸ್ವತಂತ್ರರು, ಅವ್ರು ಏನೇ ಕೊಟ್ಟರು ಕೂಡ ನನ್ನನ್ನು ಕೇಳೇ ಕೊಡಬೇಕು, ನಾನೇ ಸ್ವತಂತ್ರ. ನಾನು ಕೊಟ್ಟರೆ ಅವ್ರು ಕೊಡ್ತಾರೆ ಹೊರತು ನಾನು ಅವರಿಗೆ ಕೊಡಲಿಲ್ಲ ಅಂದಮೇಲೆ ಅವ್ರು ನಿಮಗೇನು ಕೊಡ್ತಾರೆ. ಆದ್ದರಿಂದ ಅನ್ಯ ದೇವತೆ ಉಪಾಸನೆ ಮಾಡಿದರೆ ಕಿಂಚಿತ್ ಫಲ ಪ್ರಾಪ್ತಿಯಾಗತ್ತೆ ಹೊರತು ಮೋಕ್ಷ ಸರ್ವತ ಸಾಧ್ಯ ಇಲ್ಲ. ಯಾಕೆಂದರೆ ಅವರೆಲ್ಲ ನನ್ನನ್ನೇ ಸ್ತೋತ್ರ ಮಾಡ್ತಾರೆ. ನನ್ನನ್ನೇ ಯಾರು ಪರಮ ಮುಖ್ಯ ವೃತ್ತಿಯಿಂದ ಆರಾಧನೆ ಮಾಡ್ತಾರೋ ಆ ದೇವತೆಗಳನ್ನು ಮಾತ್ರ ಅಲ್ಲದೆ ಕೊನೆಯಲ್ಲಿ ನನ್ನನ್ನು ಕೂಡ ಶಾಶ್ವತವಾಗಿ ಹೊಂದೋದು ಸಾಧ್ಯ. ಪಾದಪಗಳ ಅಡಿಗೆರೆಯ ಸಲಿಲವು ತೋದು ಕೊಂಬೆಗಳುಬ್ಬಿ ಪುಷ್ಪಸ್ವಾದು ಪದವಿ ಬಂದದಲ್ಲಿ ಸರ್ವೇಶ್ವರನು ಜನರಾರಾಧನೆಯ ಕೈಕೊಂಡು ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತಾಧರಿಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ. ಹೇಗೆ ವೃಕ್ಷದ ಬೇರಿಗೆ ನೀರನ್ನು ಹಾಕ್ತೀವಿ, ಹಣ್ಣು ಬಿಡೋದು ರೆಂಬೆ ಕೊಂಬೆಗಳಲ್ಲಿ, ಹೂವು ಹಣ್ಣು ಎಲ್ಲ ಸಿಗೋದು, ಅದೇ ರೀತಿಯಾಗಿ ನಾವು ಅನ್ಯ ದೇವತೆಗಳನ್ನು ಉಪಾಸನೆ ಆರಾಧನೆ ಮಾಡಿದರೂ ಕೂಡ ಅವರ ಮೂಲಕ ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತಾಧರಿಸೋರು ಯಾರು ಅಂತಾದರೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನೇ. ಇಂತಹ ಪರಮಾತ್ಮನನ್ನು ನಿರ್ಲಜ್ಜ ಅಂತ ಇಲ್ಲಿ ತಿಳಿಸ್ತಾರೆ. ಭಗವಂತ ಬೌದ್ಧಾವತಾರದಲ್ಲಿ ನಿರ್ಲಜ್ಜನಾಗಿ ಸ್ವಲ್ಪನೂ ನಾಚಿಕೆ ಇಲ್ಲದೇ ಇದ್ದಂಗೆ ವೇದಶಾಸ್ತ್ರಗಳನ್ನು ನಿಂದನೆ ಮಾಡ್ದ. ಯಾಕೆ ಅಂದರೆ ಆ ಸಂದರ್ಭದಲ್ಲಿ ಹಿಂದೆ ತ್ರಿಪುರ ಅಸುರರ ದಹನದಿಂದ ನಾಶ ಹೊಂದಿರತಕ್ಕಂಥ ಅಸುರರು ಪುನಃ ಭೂಮಿಯಲ್ಲಿ ಹುಟ್ಟಿ ವೇದಶಾಸ್ತ್ರಗಳಿಂದ ತತ್ವಜ್ಞಾನವನ್ನು ಪಡ್ಕೋತಾರೆ. ಅದು ಹೇಗಾಗತ್ತೆ ಅಂದರೆ ಈ ಹವಿಸಿಗೆ ಅಂಥೇಳಿ ಅನ್ನವನ್ನು ಸಿದ್ಧ ಮಾಡಿಟ್ಟಿದ್ರೆ ಅದಕ್ಕೆ ನಾಯಿ ಬಾಯಿ ಹಾಕಿದ್ರೆ ಅದು ಹೇಗೆ ಮೈಲಿಗೆ ಆಗತ್ತೋ ಆ ರೀತಿಯಾಗಿ ಆಗಿತ್ತು. ಆದ್ದರಿಂದ ವೇದ ಶಾಸ್ತ್ರ ಶ್ರವಣ ಮಾಡೋದನ್ನು ಇವರೆಲ್ಲ ಮಾಡೋದನ್ನು ಕಂಡು ದೇವತೆಗಳು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಭಗವಂತ ಅವರಿಗೆ ಅಭಯವನ್ನು ನೀಡಿ ತಾನೇ ಬೌದ್ಧಾವತಾರವನ್ನು ಮಾಡ್ದ. ಸುಂದರ ಶಿಶುವಾಗಿ ತಾನು ಪ್ರಾದುರ್ಭಾವವನ್ನು ಹೊಂದದ. ಪರಮಾತ್ಮನಿಗೆ ಜನಿ ಪ್ರಾದುರ್ಭಾವೇ ಅಂದರೆ ಜನ್ಮವೆಂಬುದು ಅವತಾರ ಅಂತ. ಶುದ್ಧೋದನನಿಗೆ ಆಗ ತಾನೇ ಒಂದು ಶಿಶು, ಗಂಡು ಶಿಶು ಹುಟ್ಟಿತ್ತು. ಆ ಶಿಶುವನ್ನು ಪರಮಾತ್ಮ ಬೌದ್ಧ ರೂಪದಿಂದ ಯಾರಿಗೂ ತಿಳಿದಂತೆ ದೂರಕ್ಕೆಸೆದು ತಾನು ಹೋಗಿ ಅದರ ಸ್ಥಳದಲ್ಲಿ ಮಲಗ್ದ. ಇದನ್ನು ತಿಳ್ಕೊಳ್ಳದೆ ಆ ಶಿಶು ರೂಪದಲ್ಲಿ ಮಲಗಿರುವಂಥ ಪರಮಾತ್ಮನನ್ನೇ ತನ್ನ ಶಿಶು ಈ ರೀತಿಯಾಗಿ ಅವನಿಗೆ ಭ್ರಮೆ ಅನ್ನೋದು ಬಂತು. ಆ ಅಸುರರಿಗೆ ಬುದ್ಧ ಶೂನ್ಯವಾದವನ್ನು ಬಲವಾಗಿ ಪ್ರತಿಪಾದನೆ ಮಾಡಿ ಪುನಃ ಸ್ವಲ್ಪನೂ ಹಿಂಜರಿಕೆ ಏನೂ ಇಲ್ಲದೇ ಇದ್ದಂಗೆ ವೇದಶಾಸ್ತ್ರ ಎಲ್ಲ ಸುಳ್ಳು ಅಂತವರಿಗೆ ಚೆನ್ನಾಗಿ ಮನವರಿಕೆಯನ್ನು ಮಾಡಿಕೊಟ್ಟ. ಹೀಗೆ ಬುದ್ಧ ನಿಸ್ಸಂಕೋಚವಾಗಿ ಇಡೀ ವೇದಶಾಸ್ತ್ರ ಏನು ಹೇಳ್ತಾ ಇದ್ದೀವಿ ಮುಖ್ಯವಾಗಿ ಹೇಳೋದು ಗ್ರಾಹ್ಯ ಅಲ್ಲ ಅಂತ. ಅವನಿಗೆ ಯಾಕೆ ಸಂಕೋಚ ಆಗಲಿಲ್ಲ, ಯಾಕೆ ನಾಚಿಕೆ ಆಗಲಿಲ್ಲ, ಲಜ್ಜೆ ಆಗಲಿಲ್ಲ ಅಂತ ಕೇಳಿದ್ರೆ ಶ್ರೀಮದ್ ಆಚಾರ್ಯರು ಅನುವ್ಯಾಖ್ಯಾನ ಈಕ್ಷತ್ಯಧಿಕರಣದಲ್ಲಿ ಅದನ್ನು ಹೇಳ್ತಾರೆ. ಪರಮಾತ್ಮ ಹೀಗೆ ಲಜ್ಜೆ ಬಿಟ್ಟು ನಿರ್ಲಜ್ಜನಾಗಿ ಪಾಷಂಡ ಧರ್ಮವನ್ನು ಪ್ರತಿಪಾದನೆ ಮಾಡಿದ ಅಂತ ಭಾಗವತವು ಕೂಡ ಹೇಳ್ತಾ ಇದೆ. ಅದು ಕಾರಣವನ್ನು ಹೇಳ್ತಾರೆ. ಹಿಂದೆ ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ಅವರಿಗೆ ತಮ್ಮ ಪಾತಿವ್ರತ್ಯದ ಬಲದಿಂದ ರಕ್ಷಣೆ ಕೊಡುತ್ತಿದ್ದವರು ಅವರವರ ಪತ್ನಿಯರು. ಅವರ ಹೆಂಡಿರ ಪಾತಿವ್ರತ್ಯವನ್ನು ಕಳೆಯೋದಕ್ಕಾಗಿ ದಿಗಂಬರವಾಗಿರ್ತಕ್ಕಂಥ ಬುದ್ಧಾವತಾರವನ್ನು ತಾಳಿ ಪರಮಾತ್ಮ ಆ ಸ್ತ್ರೀಯರಿಗೆ ಉಪಧರ್ಮ ಉಪಪತಿ ಈ ರೀತಿಯಾಗಿ ಸೇವಾಧರ್ಮವನ್ನು ಬೋಧನೆ ಮಾಡಿದ. ಈ ಬೌದ್ಧಾವತಾರವನ್ನೇ ದಾಸರು ಹೇಳ್ತಾರೆ, ಬತ್ತಲಿ ನಿಂತಿಹ ಬೌದ್ಧನಿಗೆ ಉತ್ತಮ ಹಯನೇರ್ದ ಕಲ್ಕಿಯನಿಗೆ ಹತ್ತಾವತಾರದಿ ಭಕ್ತರ ಸಲಹಿದ ಉತ್ತಮ ಪುರಂದರ ವಿಠಲನಿಗೆ ಮಂಗಳಂ ಜಯ ಮಂಗಳಂ ಅಂತ. ಹೀಗೆ ಬತ್ತಲ ವೇಷ ಧರಿಸಿದ್ರಿಂದ ಈ ಬುದ್ಧನಿಗೆ ನಿರ್ಲಜ್ಜ ಅನ್ನೋ ಶಬ್ದವನ್ನು ಇಲ್ಲಿ ಪ್ರಯೋಗ ಮಾಡ್ತಾರೆ. ವಾಮನ ರೂಪಿ ಪರಮಾತ್ಮ ಸರ್ವೋತ್ತಮನಾಗಿದ್ದು ನಾಚಿಕೆ ಬಿಟ್ಟು ಮೂರಡಿ ಭೂಮಿಯನ್ನು ಯಾಚನೆ ಮಾಡಿದ್ರಿಂದ ನಿರ್ಲಜ್ಜ ಅಂತ ಕೆಲವು ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಆದರೆ ಅದು ಸರಿಯಾಗಲ್ಲ ಅಂತಲೂ ತಿಳಿಸ್ತಾರೆ. ಉಪನೀತನಾಗಿರ್ತಕ್ಕಂಥ ಒಟು ಮೊದಲಿಗೆ ತನ್ನ ತಾಯಿಯಲ್ಲೇ ಭಿಕ್ಷೆಯನ್ನು ಬೇಡ್ತಾನೆ, ಇದು ಶಾಸ್ತ್ರೀಯ. ಬ್ರಹ್ಮಚಾರಿ ತಾಯಿ ಸೋದರಿ ಚಿಕ್ಕಮ್ಮ ಅವರಲ್ಲಿ ಯಾರಾದರೊಬ್ಬರನ್ನು ಮೊದಲಿಗೆ ಭಿಕ್ಷೆ ಕೇಳಬೇಕು. ಅವರು ಯಾರೂ ಈತನನ್ನು ಅವಮಾನಿಸಬಾರದು ಅಂತ ಮನುಸ್ಮೃತಿಕಾರರು ತಿಳಿಸ್ತಾರೆ. ಶುಕ್ರ ಶಿಷ್ಯನ ಅಶ್ವಮೇಧ ಪ್ರಕ್ರಿಯವ ಕೆಡಿಸಿ ಪರಮಾತ್ಮನಿಗೆ ಏದಮಾನ ದ್ವಿಟ್ ಅಂತ ಹೆಸರಿದೆ. ಅಯೋಗ್ಯರು ಸಂಸಾರ ಬಂಧನದ ಮೋಚನೆಗಾಗುವಂಥ ಉತ್ಕೃಷ್ಟ ಕರ್ಮವನ್ನು ಮಾಡೋದನ್ನು ಭಗವಂತ ಯಾವತ್ತೂ ಸಹನ ಮಾಡೋದಿಲ್ಲ. ಆದ್ದರಿಂದ ತ್ರಿಪುರಾಸುರರು ವೇದಶಾಸ್ತ್ರವನ್ನು ಓದಿ ಮೋಚಕ ಕರ್ಮ ಮಾಡೋದನ್ನು ಸಹನ ಮಾಡದೆ ಬೌದ್ಧಾವತಾರವನ್ನು ತಾನು ತಾಳ್ದ. ಅವರಿಗೆ ಉಪಧರ್ಮವಾಗಿರ್ತಕ್ಕಂಥ ಬೌದ್ಧ ಶಾಸ್ತ್ರವನ್ನೇ ಬೋಧನೆ ಮಾಡ್ದ. ಅವರ ಪತ್ನಿಯರಿಗೆ ತ್ರಿಪುರ ದಹನ ಕಾಲದಲ್ಲಿ ಉಪಧರ್ಮವಾಗಿರ್ತಕ್ಕಂಥ ಉಪಪತಿ ಸೇವೆಯನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ಕೂಡ ಈ ಬುದ್ಧ ಅವತಾರದಲ್ಲಿ ಪರಮಾತ್ಮ ಮಾಡ್ದ. ಇನ್ನು ಬಲಿ ಅಸುರಾವೇಶದಿಂದ ಅಶ್ವಮೇಧ ಯಾಗ ಮಾಡಲಿಕ್ಕೆ ತೊಡಗಿದ್ದನ್ನು ಸಹನೆ ಮಾಡದೆ ಅವನಿಂದ ಮೂರಡಿ ಭೂಮಿಯನ್ನು ವಾಗ್ದಾನವಾಗಿ ಪಡ್ಕೊಂಡು ತ್ರಿವಿಕ್ರಮ ರೂಪದಿಂದ ಎರಡನೇ ಹೆಜ್ಜೆಯಿಂದ ಮೂಲೋಕವನ್ನೆಲ್ಲ ಅಳೆದು ಎಲ್ಲಿ ಮೂರನೇ ಹೆಜ್ಜೆ ಎಲ್ಲಿಡಲಿ ಅಂತ ಅವನನ್ನು ವಚನಭ್ರಷ್ಟನನ್ನಾಗಿ ಮಾಡಿದ ಪರಮಾತ್ಮ. ಆಮೇಲೆ ಅವನ ಮೇಲೆ ಅನುಗ್ರಹ ಮಾಡಿ, ಯಾಕೆಂದರೆ ಆ ಬಲಿ ಒಳಗೆ ಬಲಿಯನ್ನು ಅಸುರನ ಆವೇಶ ಇತ್ತು, ಹಾಗಾಗಿ ಅವನು ತನ್ನದಲ್ಲದೇ ಇದ್ದುದನ್ನು ಪರಮಾತ್ಮನಿಗೆ ದಾನ ಕೊಡ್ತೀನಿ ಅಂತ ಸ್ವಲ್ಪ ದರ್ಪದಿಂದ ಮಾತುಗಳನ್ನೆಲ್ಲ ಆಡಿದ್ದ ಅಂತ ಭಾಗವತ ವರ್ಣನೆ ಮಾಡುತ್ತೆ. ಆದರೆ ಸ್ವತಃ ಸಾತ್ವಿಕನಾದವನು ಭಕ್ತ, ಜೀವದ್ವಯ ಆವೇಶದಿಂದ ಈ ರೀತಿಯಾಗಿತ್ತು. ಆದ್ದರಿಂದ ಅವನನ್ನು ಬಲಿಚಕ್ರವರ್ತಿಯನ್ನು ಉದ್ಧಾರ ಮಾಡಬೇಕು ಅಂತ ಪರಮಾತ್ಮ ಮೆಟ್ಟಿ ಅತ್ರಿವಿಕ್ರಮ ರೂಪದಿಂದ ಅವನನ್ನು ಮೆಟ್ಟಿ ಪಾತಾಳಕ್ಕೆ ತಳೆದ. ಯಾಗ ಪೂರ್ತಿ ಆಗದೇ ಇದ್ದಂತೆ ಮಾಡುವ ಮೂಲಕ ಅಶ್ವಮೇಧ ಪ್ರಕ್ರಿಯವ ಕೆಡಿಸಿದ. ಯಾಕೆ ಅಂದರೆ ಅಶ್ವಮೇಧ ಯಾಗ ಮಾಡಲಿಕ್ಕೆ ತೊಡಗಿದ್ದು ಬಲಿಯಲ್ಲಿ ಅವಿಷ್ಟನಾಗಿರ್ತಕ್ಕಂಥ ಅಸುರ, ಅವನು ಅಯೋಗ್ಯ. ಬಲಿ ಕೂಡ ಅಸುರಾವಿಷ್ಟನಾಗಿದ್ದರಿಂದ ಯಾಗ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಅಯೋಗ್ಯನೇ ಆಗಿದ್ದ. ಅದನ್ನು ಸಂಗ್ರಹ ಮಾಡಿ ಹೇಳ್ತಾರೆ, ಶುಕ್ರ ಶಿಷ್ಯನ ಅಶ್ವಮೇಧ ಪ್ರಕ್ರಿಯವ ಕೆಡಿಸಿ. ಶುಕ್ರಾಚಾರ್ಯ ಶಿಷ್ಯನಾಗಿರ್ತಕ್ಕಂಥ ಬಲಿ ಚಕ್ರವರ್ತಿ ಮಾಡುವ ಅಶ್ವಮೇಧ ಪ್ರಕ್ರಿಯೆಯನ್ನು ಕೆಡಿಸಿದ್ದು. ಕೊನೆಗೆ ಅವನನ್ನು ಪಾತಾಳಕ್ಕೆ ತಳ್ಳಿ ಕೊನೆಗೆ ತಾನೇ ದ್ವಾರಪಾಲಕನಾಗಿ ಆ ಬಲಿಗೆ ಅನುಗ್ರಹ ಮಾಡಿ ನಿತ್ಯ ದರ್ಶನವನ್ನು ಕೊಟ್ಟ ಅಂತ ಮುಂದೆ ವರ್ಣನೆ ಬರ್ತಾ ಇದೆ. ಅಬ್ಜಾಂಡವ ಅತಿಕ್ರಮಿಸಿ ಜಾಹ್ನವಿಯ ಪಡೆದ ತ್ರಿವಿಕ್ರಮ ಅಭಯನೋ. ಕರ್ಮ ವಿಮೋಚನಕ್ಕೆ ಭಗವಂತ ಒಬ್ಬನೇ ಸಮರ್ಥ. ಕೇವಲ ಅಂಗುಷ್ಠನಕದಿಂದ ಅಬ್ಜಾಂಡ ಅಂದರೆ ಬ್ರಹ್ಮಾಂಡವನ್ನು ಅತಿಕ್ರಮಣ ಮಾಡಿ ಅದರಿಗೆ ಹೊರಗಿರ್ತಕ್ಕಂಥ ಜರಾವರಣದ ನೀರಿನಿಂದ ಆ ಗಂಗೆಗೆ ಜಾಹ್ನವಿಗೆ ಜನ್ಮವನ್ನು ಕೊಟ್ಟ ಭಗವಂತ. ಅವಳ ಮೂಲಕ ಯೋಗ್ಯರಿಗೆ ಅಂತಃಕರಣ ಶುದ್ಧಿಯ ಮೂಲಕ ಮೋಚಕ ಕರ್ಮಾಧಿಕಾರವನ್ನು ಕೊಟ್ಟಿಯಾನೆ. ಗಂಗಾ ಗಂಗೇತಿಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯೋ ವಿಷ್ಣು ಲೋಕಂ ಸಗಜ್ಜತಿ ಅಂತ. ಗಂಗೆ ಗಂಗೆ ಅಂತ ಸ್ಮರಣೆ ಮಾಡಿದರೆ ಸಾಕು, ಮೂರು ಲೋಕಕ್ಕೆ ಅನಾಯಾಸವಾಗಿ ಅಂತಃಕರಣ ಶುದ್ಧಿ. ಈ ರೀತಿಯಾಗಿ ಭಗವಂತ ಒಂದು ಪರಮಾನುಗ್ರಹವನ್ನು ಮಾಡಿರೋದು. ಆವನುಂಗುಷ್ಟವ ತೊಳೆದ ಗಂಗಾದೇವಿ ಪಾವನಳೆ ನೆನೆಸಿ ಮೆರೆಯಾಳೆ ಜೀವನ ಸೇರುವ ಪಾಪಾವ ಕಳೆವಳು ಈ ವಾಸುದೇವಗೆ ಎಣೆಯುಂಟೆ ಅಂತ ಲಕ್ಷ್ಮೀ ಶೋಭಾನದಲ್ಲಿ ವಾದರಾಜರು ಹಾಡು ಹೇಳ್ತಾರೆ. ಹಾಗೆ ಆ ಗಂಗೆಗೆ ಅಂತ ಸಾಮರ್ಥ್ಯ ಕೊಟ್ಟಿರುವಂತಹ ಗಂಗಾಪಿತನಾದ ಪರಮಾತ್ಮ ಕರ್ಮ ವಿಮೋಚನೆಯನ್ನು ಮಾಡಿಯೇ ಮಾಡ್ತಾನೆ. ಕರ್ಮ ವಿಮೋಚನೆ ಮಾಡಿ ರಕ್ಷಣೆ ಮಾಡ್ತಾನೆ ಅಂತ. ರಕ್ಷತಿತ್ಯೇವ ವಿಶ್ವಾಸ ವಿಶ್ವಾಸ ಫಲದಾಯಕ ಅಂತ. ಅಂತಹ ಪರಮಾತ್ಮನಲ್ಲಿ ನಾವು ಕರ್ಮ ವಿಮೋಚನೆಗಾಗಿ ಪ್ರಾರ್ಥನೆಯನ್ನು ಮಾಡಬೇಕು.